7:35 ಆಕಾಶವಾಣಿ ಈಗ ವೇಳೆ 6:45 ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಭಾಗ 19 ಪ್ರಸಾರವಾಗಲಿದೆ. ನಂತರ ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅರೆ ಅಣ್ಣ ಅವರ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತಾ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಕೃಷಿಯಲ್ಲಿ ನೀರಿನ ವೈಜ್ಞಾನಿಕ ಬಳಕೆ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಕಾಲ ಕೆಟ್ಟು ಕಾಗೆ ರಾಗಿ ತಿಂತು ಅಂತ ಗಾದೆ ಮಾತೆ ಇಲ್ವಾ? ಹಂಗಾಯ್ತ್ ನೋಡವ. ಅದೇನಮ್ಮ ಅಂತದ್ದು ಆಗಿದ್ದೀಗ? ಮಾತಿಗೊಂದು ಗಾದೆ ಹೇಳೋಕೆ ಕಾಯ್ತಾ ಇರ್ತೀಯ ನೋಡ್ ಜಯಮ್ಮ ನೀನು. ಈ ಜಯಮ್ಮನಿಗೆ ಈ ಗಾದೆ ಮಾತು, ಒಗಟು, ಜನಪದ ಕತೆ ಇವೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ನೋಡು. ಬಾಯಿದ್ದನು ಬರದಲ್ಲೂ ಬದುಕಿದ ಅಂತಾರಲ್ಲ, ಹಂಗೆ ಮಾತೆ ಬಂಡವಾಳ. ನೀನ್ ಬಿಡು ಶಿವಣ್ಣ, ನಿನಗೆ ಇಂಥ ವಿಷಯಗಳ ಬಗ್ಗೆ ತಿಳುವಳಿಕೆ ಇಲ್ಲ ಅಂದ್ರೂ ಕೂಡ ಕಂಡೋರನ್ನ ಆಡಿ ಹೊಗಳಕ್ಕೆ ನಾಲ್ಕು ಬಾಯಿ. ಇದೆಲ್ಲ ನಮ್ಮ ಜ್ಞಾನದ ಸಂಪತ್ತು ಗೊತ್ತಾ? ಶಿವಣ್ಣನ ಕತೆ ಬಿಡ್ರಿ ಗೌರಮ್ಮ, ತಾನ್ ಕಳ್ಳ ಪರರ್ ನಂಬ ಅನ್ನೋ ತರ. ಆದ್ರೂ ತಪ್ಪೇನಿಲ್ ಬಿಡು, ನಿಂದಕರ್ ಇರ್ಬೇಕಯ್ಯ ಜಗದೊಳಗೆ ಹಂದಿಗಳಂತೆ ಅಂತ ದಾಸರ ಹೇಳಿಲ್ವಾ? ಒಟ್ಟಿನಲ್ಲಿ ಆಡಿಕೊಂಡು ಹೊಂದ್ಕೊಂಡು ಶಿವಣ್ಣ ನಮ್ ನಡವಳಿಕೆನ ಸ್ವಚ್ಛ ಮಾಡೋ ಕೆಲ್ಸನ ಮಾಡ್ತಾ ಇದೆ ಅಂದಂಗಾಯ್ತಲ್ಲ. ಅಯ್ಯಯ್ಯಯ್ಯಯ್ಯಯ್ಯೋ, ಅಷ್ಟು ದೊಡ್ಡ ಮಾತು ನನಗೆ ಹಾಕಂಗಮ್ಮ. ಆದ್ರೂ ಗೌರಮ್ಮನ ಮಾತು ಸರಿಯಾಗಿ ಐತಿ. ನಮ್ಮ ಹಿರಿಯರು ಹೇಳ್ತಾ ಇದ್ದಂತೆ ಇಂಥ ಮಾತುಗಳಲ್ಲಿ ಜೀವನದ ಅರ್ಥವೇ ಅಡಗಿದೆ. ಅದೆಲ್ಲ ಸರಿ, ನೀನೇನೋ ಹೇಳ್ತಾ ಇದ್ದೀಯಲ್ಲ ಜಯಮ್ಮ, ಏನದು? ಅದೇ ಕಣವ, ಅಲ್ಲ ಡಿಸೆಂಬರ್ ಮುಗಿದು ಜನವರಿ ಬಂದ್ರು ಈ ಮಳೆ ಅನ್ನೋದು ಬ್ಯಾಡದ ನೆಂಟ್ರು ಬಂದಂಗೆ ಬರ್ತೈತಲ್ಲ, ಏನ್ ಹೇಳೋದು ಅಂತ. ಬೇಕು ಅಂದಾಗ ಬರಲ್ಲ, ಬ್ಯಾಡ ಅಂದ ನಿಲ್ಲಲ್ಲ. ಪ್ರಕೃತಿ ಮುಂದೆ ನಮ್ದೇನಿದೆ? ನಮ್ಮ ಮಾತ್ ಕೇಳಿ ಮಳೆ ಬೆಳೆ ಆಗೋದಾಗಿದ್ರೆ ನಾವು ಯಾರ ಮಾತು ಕೇಳ್ತಾ ಇದ್ವು ಹೇಳು? ಮಳೆಗಾಲಗಳೇ ಬದಲಾವಣೆ ಆಗಿದವಂತ ಅನುಮಾನ ಬರ್ತಾ ಇದೆ. ಓ, ನಿಮ್ಮದೊಳ್ಳೆ ವರ ತಕೊಂಡ್ರೆ ಓ, ಮಳೆ ಬಂದ್ರೆ ಇದೊಳ್ಳೆ ಮಳೆ ಬಂದು ಬಂದು ಬಂದು ಏನು ತೊಂದರೆ ಕೊಡುತ್ತೆ ಅಂತೀರಾ? ಬರದೆ ಹೋದ್ರೆ ಸರಿಯಾದ ಸಮಯಕ್ಕೆ ಕೈ ಕೊಡ್ತು ನೋಡು ಅಂತೀರಾ? ಅಷ್ಟಕ್ಕೂ ಮಳೆ ಬಂದ್ರೆ ತಪ್ಪೇನು? ಬರಲಿ ಬಿಡಿ, ಭೂಮಿ ತಂಪಾಗತ್ತೆ, ಬೆಳೆಗಳಿಗೆ ಅನುಕೂಲ ಆಗತ್ತೆ. ಅಲ್ಲ ಶಿವಣ್ಣ, ಆಯಾ ಕಾಲಕ್ಕೆ ತಕ್ಕಂತೆ ಮಳೆ ಚಳಿ ಶೆಕೆ ಆದ್ರೆ ತಾನೇ ಪರಿಸರ ಸರಿಯಾಗಿದೆ ಅಂತ ತಿಳಿಯೋಕೆ ಸಾಧ್ಯ. ಬೇಸಿಗೆಯಲ್ಲಿ ಮಳೆ ಆಗೋದು, ಶೆಕೆಗಾಲದಲ್ಲಿ ಚಳಿ ಆಗೋದು ಯಾಕೋ ಸರಿ ಅನ್ಸ್ತಾ ಇಲ್ಲ. ಅದಕ್ಕೆ ಗೌರಮ್ಮ ನಾನು ಹೇಳಿದ್ದು, ಇದೆಲ್ಲ ಯಾಕೆ ಹಿಂಗ್ ಈ ರೀತಿ ಆಗ್ತಾ ಇದೆ ಅಂತ ತಿಳಿತಾ ಇಲ್ಲ. ಈ ವರ್ಷ ಜನವರಿ ಬಂದ್ರು ನಮ್ ತೋಟದಲ್ಲಿ ನೀರೇ ನಿಂತೇ ಇದೆ. ಹಿಂಗಾದ್ರೆ ಮರ ಬಂಡಿ ಕತೆ ಏನು ಅಂತ. ಅಲ್ಲ ಜಯಮ್ಮ, ನೀನ್ ನೋಡಿದ್ರೆ ಜಮೀನಿಗಳಲ್ಲಿ ನೀರ್ ಜಾಸ್ತಿ ಆಗಿದೆ, ತೊಂದ್ರೆ ಆಗ್ತಾ ಇದೆ ಅಂತೀಯ. ಈ ಶಿವಣ್ಣ 24 ಗಂಟೆನು ಮೋಟರ್ ಆನ್ ಮಾಡಿ ನೀರ್ ಬಿಡೋದ ನಿಲ್ಸೇ ಇಲ್ಲ. ಮಳೆ ನೀರಿನ ಜೊತೆಗೆ ಬೋರ್ವೆಲ್ ನೀರು ಒಟ್ಟಿಗೆ ಸೇರಿ ಹೊರಿಸ್ತಾನೇ ಇದೆ. ನೀನ್ ಒಳ್ಳೇದ್ ಹೇಳಿದೆ ಗಂಗಮ್ಮ, ಮೋಟ್ರು ಪಂಪು ಹಾಳಾಗ್ಬಾರ್ದು ಅಂತ. ಯಾವಾಗ್ಲಾದ್ರೂ ಒಂದ್ಸರಿ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಸುಮ್ನೆ ಇರು ಶಿವಣ್ಣ, ನೀನು ನೀರ್ ಖರ್ಚು ಮಾಡೋದ್ರಲ್ಲಿ ನಿನಗೆ ಯಾವುದೇ ಜವಾಬ್ದಾರಿ ಇಲ್ಲ ಅಂತ ಊರಿಗೆ ಗೊತ್ತು. ನಿನ್ ಮಾತು 100 ಕ್ಕೆ 100 ನಿಜ ಕಣವ. ಶಿವಣ್ಣ ಒಂಥರ ಆಡೋ ಮಕ್ಳ ತರ, ನೀರ್ ಬಳಸಿದ್ದೂ ಬಳಸಿದ್ದೆ, ಅದೇನೋ ಒಂಥರ ಮಾನಸಿಕ ಕಾಯಿಲೆನೋ ಏನಪ್ಪ ನಿನಗೆ, ವಯಸ್ಸಾಗಿ ಕೆಟ್ಟಿದೀಯ ನೋಡು. ಶಿವಣ್ಣನ್ ಮನೆಯಲ್ಲಿ 8 ಮಕ್ಕಳು ನೀರ್ ಹೊಂಚಿ ಸೋತೋಗಿದ್ದಾರೆ. ಜಮೀನಲ್ಲಿ ಬೆಳೆಗಳು ನೀರ್ ಕುಡ್ದು ಸೋತೋಗಿದಾವೆ ಅಂತೀನಿ. ಅದ್ ಏನ್ ಮಾತು ಅಂತ ಆಡ್ತೀರಪ್ಪ ನೀವು? ಮರಗಳು ನೀರ್ ಕುಡ್ದು ಸೋತಿರೋದ್ನ ಎಲ್ಲಾದ್ರೂ ಕೇಳಿದ್ದೀವ ನಾವು? ಸುಮ್ಮನೆ ಏನೋ ಬೆಕ್ಕಿಗ್ ಜ್ವರ ಬರೋ ಮಾತಾಡ್ತೀರಿ. ಅಲ್ಲ ಕಣಪ್ಪ ಶಿವಣ್ಣ, ನೀರ್ ಹೆಚ್ಚಾಗಿ ದೊಡ್ಡ ಗುಡ್ಡ ಬೆಟ್ಟಗಳೇ ಕುಸ್ತು ಹೋಗ್ತಾ ಇದ್ದಾವೆ. ಇನ್ನು ಉಸಿರಾಡೋ ಗಿಡ ಮರ ತಡಿತವ ನೀನೇ ಹೇಳು, ನಾನ್ ಹೇಳಿದ್ದು ಸರಿಯಲ್ವ ಜಯಮ್ಮ? ತಪ್ಪಾಗಿರೋದು ಏನ್ ಬಿಡ್ಗೌರಮ್ಮ, ಆದ್ರೆ ಏನ್ ಮಾಡೋದು, ಶಿವಣ್ಣಂತವ್ರು ತಮ್ದೇ ಸರಿ ಅಂತ ವಾದ ಮಾಡ್ತಾರಲ್ಲ. ಕೆಲವರು ಈ ತರದ ಅಭ್ಯಾಸಗಳ ಬೆಳೆಸ್ಕೊಂಡಿರ್ತಾರೆ ನೋಡು, ತಾನ್ ಮಾಡೋದ್ ಮಾತ್ರ ಸರಿ, ಉಳಿದವ್ರು ಮಾಡೋದೆಲ್ಲ ತಪ್ಪು ಅಂತ. ತಮ್ ತಪ್ಪನ ಒಪ್ಪಿಕೊಳ್ಳೋ ದೊಡ್ಡ ಮನಸ್ಸು ಎಲ್ರಿಗೂ ಇರ್ಬೇಕಲ್ಲ. ಅಲ್ಲ, ಮಳೆ ತನ್ನ ಪಾಡಿಗೆ ತಾನು ಸುರಿಯತ್ತೆ, ನಾನು ಬಂದೆ ಅಂತ ಎಲ್ಲೂ ಜಂಬ ಕೊಚ್ಕೊಳಲ್ಲ. ಸರ್ಕಾರದವರು ಕರೆಂಟ್ ಕೊಡ್ತಾರೆ, ಅದಕ್ಕೆ ನಾವು ದುಡ್ಡು ಕೊಡ್ಬೇಕಾಗಿಲ್ಲ. ನನ್ ತೋಟ ನನ್ ಬೋರ್ವೆಲ್, ನಾನ್ ಹೆಂಗಾದ್ರೂ ನೀರ್ ಬಿಟ್ಕಂತೀನಿ. ನಿಮಗೇನ್ ತೊಂದ್ರೆ ಹೇಳ್ರವ್ವ? ಕೆರೆ ನೀರಿಗೆ ದೊಣ್ಣೆ ನಾಯಕ ನಪ್ಪಣೆ ಯಾಕೆ ಅಂತೀನಿ? ಅದು ದೊಣ್ಣೆ ನಾಯಕ ಅಲ್ಲ ಕಣಪ್ಪ, ದೊಣ್ಣೆ ನಾಯಕ ಅಂತ ಅದಿರ್ಲಿ, ನನ್ ಕುದುರೆಗೆ 3 ಕೊಂಬು ಅಂತ ವಾದ ಮಾಡೋ ನಿನ್ನಂತವನಿಗೆ ಏನ್ ಹೇಳೋದು ಶಿವಣ್ಣ? ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ ಅಲ್ವಾ? ಯಾವ್ದು ಪುಕ್ಸೆಟ್ಟೆ ಸಿಗಲ್ಲ ತಿಳ್ಕೊಳಪ್ಪ, ಎಲ್ಲದಕ್ಕೂ ಯಾವ್ದಾದ್ರೂ ಒಂದ್ ರೂಪದಲ್ಲಿ ಬೆಲೆ ಕೊಡ್ಲೇಬೇಕಾಗುತ್ತೆ ಅನ್ನೋದು ಮೊದಲು ತಿಳ್ಕೊಮಾರಾಯ. ಅದಿರ್ಲಿ, ಅಷ್ಟಕ್ಕೂ ಪುಕ್ಸಿಟ್ಟೆ ಸಿಕ್ಕುತ್ತೆ ಅಂತ ಹೆಂಗ್ ಬೇಕ ಹಂಗೆ ಬಳಸ್ಕೊಂಡ್ ಬಿಡೋದು ಯಾವ ನ್ಯಾಯ ನೀನೇ ಹೇಳಪ್ಪ. ಎಲ್ಲ ನೀನೇ ನುಂಗಿ ನೀರ್ ಕುಡಿದ್ರೆ ಮುಂದಿನ ತಲೆಮಾರಿನವ್ರಿಗೆ ಏನ್ ಉಳಿಸಿ ಹೋಗ್ತೀಯ ಹೇಳು. ನಾಳೆ ಮಾತು ನಾಳೆಗೆ, ಅದನ್ನೇ ನಾವ್ ಕಂಡಿದೀವ. ಉಂಡಾಗ್ಲೆ ಊಟ, ಕಂಡಾಗ್ಲೆ ಕನಸು. ನಿಮ್ ಕತೆ ಕಟ್ಕೊಂಡೋದ್ರೆ ಅಷ್ಟೇ. ಇಂದಿನವರು ಉಳಿಸಿ ಬೆಳೆಸಿದ್ದಕ್ಕೆ ತಾನೆ ನಾನು ನೀನು ಇವತ್ತು ತಿಂದು ಉಂಡು ಸುಖ ಆಗಿರೋದು. ಇಲ್ದೆ ಹೋಗಿದ್ರೆ ಹನಿ ನೀರು ತುತ್ತನ್ನಕ್ಕೂ ಪರದಾಡಬೇಕಾಯ್ತು, ತಿಳ್ಕೊ. ಬುದ್ಧಿವಂತರು ತಾವೇ ಅರ್ಥ ಮಾಡ್ಕೊಂತಾರೆ, ದಡ್ರಿಗೂ ತಿಳಿಸಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಂತಾರೆ. ಈ ಶಿವಣ್ಣ ಆಗ್ಲೆ ಬುದ್ಧಿವಂತರು ಅಲ್ಲ, ಇತ್ಲಗ್ ದಡ್ಡನೂ ಅಲ್ಲ. ಇಂಥವ್ರಿಗೆ ಹೇಳೋದು ಹುಡುಗಾಟ ಅಲ್ಲ ಬಿಡು. ಅದ್ ಯಾಕ ಹಂಗಂತೀಯ ಬಿಡು. ಶಿವಣ್ಣ ಆ ಕಾಲಕ್ಕೆ SSLC ಫೇಲು. ಅವತ್ತಿನ SSLC ಅಂದ್ರೆ ಇವತ್ತಿನ ಡಿಗ್ರಿ ಇದ್ದಂಗೆ, ಗೊತ್ತಾ? ಅದಂತೂ ನಿಜ ಗಂಗಮ್ಮ, ಆವಾಗಿನ ಪಾಠ, ಆ ಕಾಲದ ಮೇಷ್ಟ್ರು. ಈಗೆಲ್ಲಿ ಹೇಳು, ಆಗಿನ ಶಿಕ್ಷಣ ಅಂದ್ರೆ ಶಿಕ್ಷಣವೇ ಬಿಡು. ಅವಾಗಿನ ಪಾಠ ಮೇಷ್ಟ್ರು ಶಿಕ್ಷಣ ಎಲ್ಲವೂ ಅಷ್ಟು ಚೆನ್ನಾಗಿತ್ತು ಅಂತೀಯ, ನೀನ್ ಮಾತ್ರ ಯಾಕೆ ಶಿವಣ್ಣ ಹಿಂಗೆ? ಕಲಿಸೋರು ಸರಿಯಾಗಿ ಕಲಿಸಿದ್ರು, ತಿಳ್ಕೊಳ್ಳೋರ್ ಮನಸ್ ಬೇಕಲ್ಲ, ಅದೇನೋ ಅಂತಾರಲ್ಲ ಎಮ್ಮೆ ಕೊಡ್ಕೊಯ್ದ್ರೆ ಬಿಡುತ್ತಾ ಅಂತ. ಅದೇನ್ ಮಾತು ಅಂತ ಹಾಡ್ತೀಯ ಜಯಮ್ಮ, ನಮ್ಮಂತ 100 ಜನಕ್ಕೆ ಹೇಳುವ ಶಕ್ತಿ ಶಿವಣ್ಣಂಗೆ ಐತಿ ಗೊತ್ತಾ? ಏನ ಸ್ವಲ್ಪ ಏತಿ ಅಂದ್ರೆ ಪ್ರೀತಿ ಅನ್ನೋ ಸ್ವಭಾವ ಅಷ್ಟೇ. 5 ಬೆರಳು ಒಂದೇ ಸಮಯಕ್ಕೆ ಇರೋಕ್ ಸಾಧ್ಯವಾ? ನೀನೇ ಹೇಳು. ಹಂಗೇನು ಇಲ್ಲ ಬಿಡು ಗಂಗಮ್ಮ, ನನಗೇನು ತಿಳಿಯಲ್ವೇ? ಆದ್ರೂ ಅದ್ ಏನು ಬಾರಿ ದೊಡ್ಡ ತಪ್ಪು ಮಾಡಿರೋದು ನಾನು ಅಂತ ಹಂಗಾಡ್ತಿರೋ ಕಾಣೆ ಕಂಡ್ರವ? ಎಂತೆಂತ ದೊಡ್ಡವರು ಜವಾಬ್ದಾರಿ ಇಲ್ದಂಗೆ ವರ್ತನೆ ಮಾಡ್ತಾರೆ ಅಂದ್ರೆ ನನ್ನದೇನು ಹೇಳಿ? ಪ್ರಜಾಪ್ರಭುತ್ವದಲ್ಲಿ ದೊಡ್ಡವರು ಸಣ್ಣವರು ಅಂತ ಹೇಳೋದೇ ತಪ್ಪು. ಆದ್ರೂ ಇಂಥ ತಪ್ಪು ನಮ್ಮ ಕಣ್ಮುಂದೆನೆ ನಡೀತಾನೆ ಇರುತ್ತೆ. ನಮ್ಮಷ್ಟಕ್ಕೆ ನಾವು ತಿದ್ಕೊಂಡ್ರೆ ಆಯ್ತಪ್ಪ. ಏನ್ ಜಯಮ್ಮ ಚಿಂದಂತ ಮಾತಾಡ್ದೆ ಗೌರಮ್ಮ, ತಪ್ಪು ಮಾಡೋರು ಎಷ್ಟು ದೊಡ್ಡವರಾಗಿದ್ರು ಜನಗಳಲ್ಲಿ ಸಣ್ಣವರೇ ಅವರು. ಹಂಗಂತ ಯಾರೋ ಏನೋ ತಿಂತಾರೆ ಅಂತ ನಾವಂಗೆ ಇರಕ್ಕಾಗತ್ತಾ? ನೀವು ಹೇಳೋದೇನೀಗ ಅಗತ್ಯ ಇರ್ಲಿ ಬಿಡ್ಲಿ. ಯಾವಾಗ್ಲೂ ಆಯಾ ಹಳತೆ ಇಲ್ದಂಗೆ ತೋಟ ಹೊಲಕ್ಕೆ ನೀರ್ ಬಿಡೋದು ಶಿವಣ್ಣನ್ ತಪ್ಪು ಅಂತ ತಾನೆ? ಅದಕ್ಕೆ ಏನ್ ಪರಿಹಾರ ಅಂತ ನೀವೇ ಹೇಳ್ರವ. ಆಗ್ಬಹುದಾ ಶಿವಣ್ಣ? ಮಾಡಬಾರದು, ಮಾಡಿದವು ಏನೂ ಮಾಡೇ ಇಲ್ಲ ಅನ್ನಂಗೆ ತಲೆ ಎತ್ಕೊಂಡು ಮೂರು ಬಿಟ್ಟು ಮರಿತವೆ. ದಿವಸ ಇದನ್ನ ನೋಡ್ತಾನೆ ಇರ್ತೀರಾ. ನನ್ನಂತ ಬಡವನ ಸಣ್ಣ ತಪ್ಪು ಕೂಡ ನೋಡೋರಿಗೆ ದೊಡ್ಡದಾಗಿ ಕಾಣುತ್ತೆ. ಅದಿರ್ಲಿ, ಅವ್ರು ಮಾಡಿದ್ದ ಅವ್ರಿಗೆ, ನಾನು ಮಾಡಿದ್ದ ನನಗೆ, ಅದೇನು ಹೇಳ್ತಿರೋ ಹೇಳ್ರಿ. ಇದು ಎಲ್ರೂ ಒಪ್ಪೋ ಮಾತು ನೋಡು. ಇನ್ನೊಬ್ರು ತಟ್ಟೆಯ ಸುದ್ದಿ ಬಿಟ್ಟು ನಮ್ಮ ತಟ್ಟೆ ಸ್ವಚ್ಛ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು ಮುಖ್ಯ ಅಲ್ವಾ? ಇಲ್ಲಿ ಕೇಳ್ಸಿವಣ, ಮೊದ್ಲೆಲ್ಲ ನೀರಿನ ಬಳಕೆ ತುಂಬಾ ಹೆಚ್ಚಾಗಿ ಇರ್ಲಿಲ್ಲ, ಹಾಗೆಲ್ಲ ಜನಸಂಖ್ಯೆ ಕಡಿಮೆ ಇತ್ತು, ಮಳೆ ಆಧಾರಿತ ಕೃಷಿ ಮುಖ್ಯವಾಗಿತ್ತು, ಬೋರ್ವೆಲ್ಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು, ಬೆಳೆಗಳಿಗೆ ಆಯಸ್ಸೋ ನೀರು ಪದ್ಧತಿ ಮೂಲವಾಗಿತ್ತು. ನೀನು ಹೇಳೋದು ನಿಜ ಜಯಮ್ಮ. ಪೈಪ್ಗಳ ಮುಖಾಂತರ ಜಮೀನ್ ತುಂಬಾ ನೀರ್ ಕೊಟ್ಟೋದೇ ಒಂದ್ ದೊಡ್ಡ ಕೆಲಸ ಆಗಿತ್ತು. ನಾನ್ ಚಿಕ್ಕವನಾಗಿದ್ದಾಗ ನಮ್ಮಜ್ಜ ನಮ್ಮಪ್ಪ ಎಲ್ಲ ಅರ್ಧ ಅರ್ಧ ಆಡಿ ನೀರ್ ನಿಲ್ಬೇಕು, ಹಂಗ ನೀರ್ ಬಿಡೋರು. ಅದೊಂದು ಕಾಲ, ಇದೊಂದು ಕಾಲ ಕಣಪ್ಪ. ಈಗ ಎಲ್ಲಾ ರಂಗದಲ್ಲೂ ನೀರಿನ ಬಳಕೆ ಅನ್ನೋದು ತನ್ನ ಮಿತಿಯನ್ನು ಮೀರಿ ಹೋಗಿದೆ. ನೀರನ್ನೇನು ಕಾರ್ಖಾನೆಯಲ್ಲಿ ಉತ್ಪಾದನೆ ಮಾಡಕ್ಕಾಗತ್ತಾ? ಇರೋ ನೀರನ್ನ ಸದ್ಬಳಕೆ ಮಾಡಬೇಕು, ಎಲ್ಲರೂ ಕಲಿಬೇಕು. ಪಂಚಭೂತಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ನಾವು ನೀವು ಉಳಿಯಕ್ ಸಾಧ್ಯ ಕಂಡ್ರವ. ಉಳಿಸಿದ ನೀರೇ ಗಳಿಸಿದ ನೀರು ಅಂತ ಹೇಳಿಲ್ವಾ? ಬಳಸಿದ ನೀರನ್ನ ಶುದ್ಧೀಕರಿಸಿ ಮರುಬಳಕೆ ಮಾಡೋದರ ಮೂಲಕ ನೀರು ಉಳಿಸುವ ಕೆಲಸ ಎಷ್ಟು ಕಡೆ ನಡೀತಾ ಇದೆ. ನೀನ್ ಒಳ್ಳೆ ಮಾತು ಹೇಳ್ದೆ ಗಂಗಮ್ಮ. ಬಳಸಿದ ನೀರನ್ನ ಮತ್ತೆ ಬಳಸೋದು ಅಂದ್ರೆ ಒಪ್ಪ ಮಾತಾ ಇದು? ಯಾಕೋ ನೀವೆಲ್ಲ ಸೇರಿ ನನ್ನ ಮಂಗನ ಮಾಡ್ತಾ ಇದ್ದೀರಾ ಅಂತ ಅನುಮಾನ ಆಗ್ತೈತಿ. ಎಲ್ಲಾದ್ರೂ ಉಂಟೆ ಶಿವಣ್ಣ, ಇದರಲ್ಲಿ ಎಂತ ತಮಾಷೆ ಹೇಳಪ್ಪ. ದೊಡ್ಡ ದೊಡ್ಡ ನಗರಗಳಲ್ಲಿ ಈ ರೀತಿಯ ನೀರನ್ನು ಉಪಯೋಗಿಸೋದು ಮಾಮೂಲಾಗಿದೆ. ಹಳ್ಳಿಯಲ್ಲಿ ಇರೋ ನಮ್ಮಂತ ಕೆಲವರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ಅವರು ಅಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಾಗ ನಾವು ಕೂಡ ಕೃಷಿಯಲ್ಲಿ ನೀರ್ ಬಳಕೆ ಮಾಡೋದ್ರಲ್ಲಿ ಜವಾಬ್ದಾರಿ ವಹಿಸ್ಬೇಕಂಡ್ರವ. ಇಂಥ ವಿಷಯದಲ್ಲಿ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾದಂತ ಹೊಣೆಗಾರಿಕೆ ಎರಡೂ ಮುಖ್ಯವಾಗುತ್ತೆ. ಹೌದು, ಬಹುತೇಕ ಇವತ್ತಿನ ಕೃಷಿ ಮತ್ತು ತೋಟಗಾರಿಕೆ ಅನ್ನೋದು ನೀರಿನ ಮೇಲೆ ಅವಲಂಬನೆ ಆಗಿದೆ. ಸುಸ್ಥಿರವಾದ ಬೇಸಾಯ ಮತ್ತು ನೀರಿನ ಮಿತವಾದ ಬಳಕೆ ಎರಡನ್ನೂ ಸಮರ್ಥವಾಗಿ ತೂಗಿಸಿಕೊಂಡು ಹೋಗೋದು ಬುದ್ಧಿವಂತ ರೈತರ ಲಕ್ಷಣವಾಗಿದೆ. ಏನಂತೀರಾ? ಅದ್ಯಾರೋ ಒಬ್ರು ಪ್ರತಿ ವರ್ಷ ತಮ್ಮ ಮನೆಯಲ್ಲಿ ಹಿರಿಯರ ಪೂಜೆ ಮಾಡ್ತಾ ಇದ್ರು. ಅವ್ರ ಮನೆ ಬೆಕ್ಕು ಆವತ್ತು ಅವ್ರು ಮಾಡಿದ ಅಡಿಗೆ ಎಡಿಗೆಲ್ಲ ಬಾಯಿ ಹಾಕಿ ಎಂಜಲು ಮಾಡೋದು. ಅದಕ್ಕೆ ಆ ದಿವಸ ಪೂಜೆ ಮುಗಿಯೋವರೆಗೂ ಆ ಬೆಕ್ಕನ್ನ ಬುಟ್ಟಿಲಿ ಕೂಡ ಹಾಕ್ಬಿಡೋರು. ತಮ್ಮ ಕೆಲಸ ಮುಗಿಸ್ತಾ ಇದ್ರು. ಆಮೇಲೆ ಆ ಬೆಕ್ಕನ್ನು ಹೊರಗೆ ಬಿಡೋರು. ಹಿರಿಯರು ಸತ್ತೋದ್ರು, ಮೊಮ್ಮಕ್ಕಳ ಕಾಲಕ್ಕೆ ಬೆಕ್ಕು ಸಾಕೋದೇ ಬಿಟ್ಬಿಟ್ರು. ಬುಟ್ಟಿಲಿ ಬೆಕ್ಕು ಕೂಡ ಹಾಕಿ ಪೂಜೆ ಮಾಡೋದು ಒಂದು ಪದ್ಧತಿ ಅಂತ ಅಂದ್ಕೊಂಡು ಹಿರಿಯರ ಪೂಜೆ ಸಮೀಕ್ಕೆ ಯಾರ್ದೋ ಮನೆ ಬೆಕ್ಕನ್ನೋ ಇಸ್ಕೊಬಂದು ತಗೊಂಬಂದು ಬುಟ್ಟಿಲಿ ಕೂಡ ಹಾಕಿ ಹಿರಿಯರ ಕಾರ್ಯ ಮಾಡೋಕ್ ಶುರು ಮಾಡಿದ್ರಂತೆ. ಅಂದ್ರೆ ನಿಮ್ಮ ಹಿರಿಯರ ಕಾಲಕ್ಕೆ ಕೆರೆ ತರ ನೀರ್ ಕಟ್ಟೋರು ಅಂತ ನೀನು ಕೂಡ ಬೇಕಾ ಬಿಟ್ಟಿಯಾಗಿ ನೀರ್ ಕಟ್ತಾ ಇದ್ದೀಯ. ಅದನ್ನು ಒಂದು ಸಂಪ್ರದಾಯ ಅಂದ್ಕೊಂಡೆ ಏನಪ್ಪ? ನೀನೊಬ್ನೇ ಅಲ್ಲ ಶಿವಣ್ಣ, ಇನ್ನು ತುಂಬಾ ಜನ ಈ ರೀತಿಯಲ್ಲಿ ನೀರಿನ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಕಾಲ ಎಷ್ಟೊಂದು ಮುಂದುವರೆದಿದೆ, ಇಂಥವ್ರು ಮಾತ್ರ ಬದಲಾಗ್ಲಿಲ್ಲ ಕಣಪ್ಪ. ಈ ರೀತಿ ಹೆಚ್ಚು ಹೆಚ್ಚು ನೀರು ಭೂಮಿಯಲ್ಲಿ ನಿಂತರೆ ಒಳಿತಿಗಿಂತ ತೊಂದ್ರೆನೇ ಜಾಸ್ತಿ ಅಲ್ವಾ? ಮಣ್ಣು ಕೊಚ್ಚಿಕೊಂಡು ಹೋಗದಂತೆ ಮೇಲ್ಪದರ ತುಂಬಾ ಗಟ್ಟಿಯಾಗಿ ಬೇರುಗಳ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಏನಪ್ಪ, ನಮ್ಮ ಜಮೀನಿನಲ್ಲಿ ಮರಗಳು ಕೆಂಪಾಗಿ ಸ್ವರ್ಗ ನಿಂತಿರೋದು. ಹೌದು, ಮತ್ತೆ ಅದರ ಜೊತೆಗೆ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ಬೆಳೆಗಳಿಗೆ ರೋಗಗಳು ಬರ್ತಾವಂತೆ. ಬರ್ತಾ ಬರ್ತಾ ಮಣ್ಣು ಶಕ್ತಿಯನ್ನು ಕಳ್ಕೊಂಡು ಬರಡಾಗಿ ಏನನ್ನು ಬೆಳಿಲಾರ ಸ್ಥಿತಿ ತಲುಪುತ್ತಂತೆ. ಅದಕ್ಕೆ ತಾನೆ ನಮ್ಮ ವಿಜ್ಞಾನಿಗಳು ಕೃಷಿ ತೋಟಗಾರಿಕೆ ಇತ್ಯಾದಿ ಅನೇಕ ಇಲಾಖೆಗಳು ಒಟ್ಟಿಗೆ ಸೇರಿ ಆಧುನಿಕ ರೀತಿಯ ನೀರಾವರಿ ಪದ್ಧತಿಗಳನ್ನ ಜಾರಿಗೆ ತಂದಿರೋದು ಶಿವಣ್ಣರೇ. ಅದು ನಿಜ ಬಿಡವ್ವ. ಅದೆಂತದೋ ಕೃಷಿ ಸಂಚಾರಿ ಯೋಜನೆ ಅಂತ ಇದೆಯಂತೆ, ನಿನಗೆ ಗೊತ್ತಾ ನಿಜವಾ ಗೌರಮ್ಮ? ಅದು ಕೃಷಿ ಸಂಚಾರಿ ಅಲ್ಲ ಶಿವಣ್ಣ, ಕೃಷಿ ಸಿಂಚಾಯಿ ಅಂತ. ಈ ಯೋಜನೆಯಲ್ಲಿ ರೈತರಿಗೆ ಸಹಾಯಧನ ಮೂಲಕ ಹನಿ ನೀರಾವರಿ ಮಾಡಿಕೊಳ್ಳಕ್ಕೆ ಅವಕಾಶ ಇದೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳು. ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೆಗಳ ಅಗತ್ಯಕ್ಕೆ ತಕ್ಕಂತೆ ನೀರು ಕೊಡುವ ಅನುಕೂಲ ಇದೆ. ಇದರಿಂದ ಬೆಳೆನೂ ಸಮೃದ್ಧಿಯಾಗಿ ಬರುತ್ತೆ. ಬೆಳೆಗಳ ಜೊತೆಗೆ ಬರುವ ಕಳೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಹೀಗಾಗಿ ಸಮಯ ಮತ್ತು ಹಣ ಎರಡೂ ಉಳಿಯುತ್ತೆ. ಬೆಳೆಗಳ ನಿರ್ವಹಣೆ ಸುಲಭವಾಗುತ್ತೆ. ಬೇಲಿಗಷ್ಟೇ ನೀರು ಕೊಡೋದ್ರಿಂದ ಮಣ್ಣಿನ ಸವಕಳಿ ಕೂಡ ತಪ್ಪುತ್ತೆ ಅಲ್ವಾ? ಅದರ ಜೊತೆಗೆ ಇಳುವರಿ ಹೆಚ್ಚಾಗುತ್ತೆ, ಗುಣಮಟ್ಟದ ಫಸಲು ಬರುತ್ತೆ. ಜಮೀನ್ ತುಂಬಾ ಓಡಾಡ್ಕೊಂಡು ನೀರಾಯಿಸೋ ಶ್ರಮನೂ ತಪ್ಪುತ್ತೆ ಅಂತೀನಿ. ನೀರಿನ ಬಳಕೆಯ ಪ್ರಮಾಣವನ್ನು ಮುಕ್ಕಾಲು ಪಾಲು ಕಡಿಮೆ ಮಾಡಬಹುದು. ಲಭ್ಯವಿರುವ ನೀರಿನಲ್ಲಿ ನೀರಾವರಿ ಪ್ರದೇಶವನ್ನು ಹೆಚ್ಚು ಮಾಡಿಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಹನಿ ನೀರಾವರಿ ಪದ್ಧತಿಯಿಂದ ಎಷ್ಟೊಂದು ಪ್ರಯೋಜನಗಳಿದ್ದಾವೆ. ಅದೆಂತದೋ ಕೃಷಿ ಭಾಗ್ಯ ಅನ್ನೋದು ಬೇರೆ ಇದೆಯಂತೆ. ಅದು ಕೃಷಿ ಭಾಗ್ಯ ಕಣಪ್ಪ, ಅದರಲ್ಲಿ ಕೂಡ ಬೇಕಾದಷ್ಟು ಉಪಯೋಗ ಹೊಂದಬಹುದು. ಹ್ಞೂ ಗೌರಮ್ಮ, ಕೃಷಿ ಇಲಾಖೆಯವರು ಸಿಂಪ್ಲರ್ ಸೆಟ್ ಅನ್ನು ಕೊಡ್ತಾರೆ. 4,130 ರೂಪಾಯಿ ಒಂದಕ್ಕೆ ರೈತರು ಕಟ್ಟಿದ್ರೆ ಸಾಕು. 30 ಪೈಪು 5 ಜೆಟ್ಟು ಸಿಗ್ತವೆ ಕಣವ. ಈ ಸ್ಪ್ರಿಂಕ್ಲರ್ ಸೆಟ್ಟು ತುಂಬಾ ಚೆನ್ನಾಗಿದೆ ಜಯಮ್ಮ. ನಾವು ಕೂಡ ತಗೊಂಡು ಬಳಕೆ ಮಾಡ್ತಾ ಇದ್ದೀವಿ. ಮೊನ್ನೆ ಮಳೆ ಕಡಿಮೆ ಆಗಿದ್ದಾಗ ಇದರಲ್ಲೇ ನೀರ್ ಬಿಟ್ಟು ರಾಗಿ ಪೈರು ಉಳಿಸ್ಕೊಂಡಿದ್ದು, ಬೇಕಾದ ಬೆಳೆನೂ ಕೂಡ ಬೆಳೆದಿದ್ದೀನಿ. ನೋಡ್ದೇನಪ್ಪ ಕತೆಯ, ನಾನು PVC ಪೈಪ್ ನಲ್ಲಿ ಹೊಲಕ್ ತುಂಬಾ ನೀರ್ ಬಿಡೋಕ್ ಹೋದ್ರೆ ಒಂದ್ ಮೂಲೆಗಾದ್ರೆ ಇನ್ನೊಂದ್ ಮೂಲೆಗಾಗ್ಲಿಲ್ಲ, ಹಾಕಿದ ಬೆಳೆ ಕೈಗೆ ಬರಲಿಲ್ಲ. ಅಷ್ಟಲ್ದೆ ಇಂಥದ್ನೆಲ್ಲ ಕಂಡಿಡ್ದಾರ, ಅದೇನೋ ಹೊಂಡ ಬೇರೆ ತೆಗಿಸ್ಕೊಡ್ತಾರಂತಲ್ಲ, ಅದೆಂತದ್ದು? ಅದರಿಂದ ಏನ್ ಉಪಯೋಗ ಆಗುತ್ತೆ? ಅದು ಕೃಷಿ ಹೊಂಡ ಶಿವಣ್ಣ. ಬೇರೆ ಬೇರೆ ಅಳತೆಯ ಕೃಷಿ ಹೊಂಡಗಳನ್ನು ನಮ್ಮ ಜಮೀನುಗಳಲ್ಲಿ ನಾವು ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಸರ್ಕಾರವೇ ಇದಕ್ಕೆ ದುಡ್ಡು ಕೊಡುತ್ತೆ. ಇದರಿಂದ ಮಳೆ ನೀರನ್ನ ನಮ್ಮ ಭೂಮಿಯಲ್ಲಿ ಇಂಗಿಸ್ಬಹುದು. ಇದ್ರ ಜೊತೆಗೆ ಕೃಷಿ ಹೊಂಡಕ್ಕೆ ಓದಿಸೋಕೆ ಅಂತ ದೊಡ್ಡ ತಾಟ್ಪಲ್ಲು ಕೊಡುತ್ತೆ. ಇದರಲ್ಲಿ ನಿಲ್ಲುವ ನೀರನ್ನ ಉಪಯೋಗಿಸಿಕೊಂಡು ಬೆಳೆ ಬೆಳೆಯೋಕೆ ಅನುಕೂಲವಾಗುತ್ತದೆ. ಬೇಕಾದ್ರೆ ಮೀನು ಸಾಕಿ ಆದಾಯ ಕೂಡ ಪಡಿಬಹುದು. ಅದೆಲ್ಲ ಸರಿ, ಇಂತ ಸೌಲಭ್ಯಗಳು ದೊಡ್ಡರಿ ಸಿಗ್ತಾವ ಕಣವ. ನಮ್ಮಂತವ್ರು ಕೇಳಕ್ ಹೋದ್ರೆ ನಮ್ಮನ್ನ ತಿರುಗಿ ಕೂಡ ನೋಡಲ್ಲ ಅಂತೀನಿ. 101 ಕಾನೂನು ಹೇಳ್ತಾರೆ, ಮಾಸಿದ ಬಟ್ಟೆರ್ನ ಮೂಸ್ ನೋಡಕ್ ಬರ್ತಾರ ಹೇಳು. ಏ ಸುಮ್ನೆ ಇರು ಶಿವಣ್ಣ, ನೀನು ಒಂದು ದಿವಸನೂ ಯಾವುದೇ ಇಲಾಖೆಗೆ ಹೋಗ್ಲಿಲ್ಲ, ಒಂದ್ ಸೌಲಭ್ಯನೂ ಕೇಳಲಿಲ್ಲ. ಯಾರೋ ಹೇಳಿದ ಮಾತ್ ಕೇಳಿ ಇಲ್ಲದೆ ಇರೋದನ್ನ ಹೇಳ್ಬಾರ್ದು. ನಾವು ಎಲ್ಲಾ ಸೌಲಭ್ಯ ತಗೊಂಡಿದೀವಲ್ಲ, ನಮ್ಗೆ ಹೆಂಗ್ ಸಿಕ್ತು ಹೇಳು. ಹೌದು, ಇಲಾಖೆಗಳು ಇರೋದೇ ರೈತರ ಸಹಾಯಕ್ಕಾಗಿ. ಅವರು ತಮ್ಮಲ್ಲಿ ಇರುವ ಯೋಜನೆಗಳ ಕುರಿತು ಎಲ್ಲಾ ಕಡೆ ಪ್ರಚಾರ ಮಾಡ್ತಾನೆ ಇರ್ತಾರೆ. ನಿಗದಿಪಡಿಸಿದ ಮಾನದಂಡಗಳು, ಅರ್ಹತೆಯ ಲಭ್ಯ ಆಧಾರದಲ್ಲಿ ಖಂಡಿತ ಎಲ್ಲಾ ಯೋಜನೆಯಲ್ಲೂ ಕೊಡ್ತಾರೆ. ಪ್ರತಿದಿನ ಕೂಡ ರೈತರಿಗಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇರುವ ಇಲಾಖೆಗಳು ರೈತರು ಕಚೇರಿಗೆ ಬಂದು ಸೌಲಭ್ಯ ಪಡೆಯಲಿ ಅಂತ ಹೇಳ್ತಾನೇ ಇರ್ತಾರೆ. ನಾನು ಒಂದು ಮಾಡಬೇಕು ಅಂತ ಏನೋ ಒಂದು ಮಾತಾಡೋದು ಸರಿಯಲ್ಲ ಬಿಡು. ನಡಿಯಪ್ಪ, ಈಗ್ಲೇ ಹೋಗಿ ಯಾವ್ದು ಬೇಕೋ ಅದಕ್ಕೆ ಅರ್ಜಿ ಹಾಕಿ ಬರೋಣ. ಬಿದ್ದೋಗೋದೊಂದು ಮಾತು ಎದ್ದೋಗ್ಲಿಂತ ಏನೋ ಬಾಯಿ ತಪ್ಪಾಡಿಬಿಟ್ಟು. ಒಟ್ಟಿಗೆ ಹಾಕಿ ಹೇಳ್ರಿ, ನಾನು ಕೂಡ ಬೀಜ ಗೊಬ್ಬರ ಅಂತ ಇಲಾಖೆಯಿಂದ ತಂದಿದ್ದೀನಿ. ತಿಂದು ಹೊಟ್ಟೆ ಮುಂದಿಟ್ಕೊಂಡು ಅಲ್ಲದ ಮಾತಾಡೋದು ಯಾರು ಒಪ್ತಾರೆ ಬಿಡು. ಅದಿರ್ಲಿ, ಈಗ ನಾನು ನಮ್ಮ ತೋಟಕ್ಕೆ ಹನಿ ನೀರಾವರಿ ಮಾಡಿಸಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾಳೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಬರೋಣ. ಅಷ್ಟು ಮಾಡು ಮಾರಾಯ, ನಾವು ಕೂಡ ನಿನ್ ಜೊತೆಗೆ ಬರ್ತೀವಿ. ಹನಿ ನೀರಾವರಿ, ತುಂತುರು ನೀರಾವರಿ, ಕೃಷಿ ಹೊಂಡ ಎಲ್ಲದರ ಬಗ್ಗೆನೂ ವಿಷಯ ತಿಳ್ಕೊಂಡು ಬರೋಣ. ಖಂಡಿತ, ನಾವು ಖುದ್ದಾಗೆ ಹೋದ್ರೆ ಇನ್ನು ಅನೇಕ ಸೌಲಭ್ಯಗಳ ಬಗ್ಗೆ ತಿಳಿದುಕೊಳ್ಬಹುದು. ಈಗೇನಪ್ಪ, ಹನಿ ನೀರಾವರಿಯಲ್ಲೇ ಬೇರೆ ಬೇರೆ ರೀತಿಯ ಆವಿಷ್ಕಾರ ಮಾಡಿದ್ದಾರೆ, ನಮಗೆ ಯಾವುದು ಅನುಕೂಲವೋ ಅದನ್ನ ಮಾಡಬಹುದು. ತುಂತುರು ನೀರಾವರಿ ಪದ್ಧತಿಯಲ್ಲೂ ಕೂಡ ಹಲವು ಬೇರೆ ಬೇರೆ ವಿಧಾನಗಳನ್ನ ಕಂಡಿಡಿದಿದ್ದಾರಂತೆ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಎಲ್ಲ ಮಾಹಿತಿನೂ ಸಿಗುತ್ತೆ. ಸೌಲಭ್ಯ ಕೊಡೋಕೆ ಅವರು ಸಿದ್ಧರಿದ್ದಾಗ ತಗೊಳ್ಳೋಕ್ ನಮಗೇನ್ ತೊಂದ್ರೆ ಅಂತೀನಿ. ಇಷ್ಟು ದಿವಸ ನಾನು ಈ ನೀರು ಬಳಕೆ ಮಾಡಿ ತುಂಬಾ ವ್ಯರ್ಥ ಮಾಡಿದೀನಿ. ಆ ತಪ್ಪನ್ನ ಮುಂದಾದ್ರೂ ಕೂಡ ಸರಿ ಮಾಡಿಕೊಳ್ಳಲೇಬೇಕು. ಆಧುನಿಕ ಪದ್ಧತಿ ಬಳಸಿ ನೀರು ಉಳಿಸಬೇಕು. ಇದನ್ನೇ ಕಣಪ್ಪ ನೀರೆಚ್ಚರ ಜಲಸಾಕ್ಷರತೆ ಅಂತ ಕರೆಯೋದು. ಒಟ್ಟಿನಲ್ಲಿ ನಿಮ್ಮ ಮನಸ್ಥಿತಿಯನ್ನು ನೀನು ಬದಲಾವಣೆ ಮಾಡಿಕೊಳ್ಬೇಕು. ಬದಲಾವಣೆ ಅನ್ನೋದು ಜಗದ ನಿಯಮ ಗೌರಮ್ಮ. ಬದಲಾವಣೆ ತಾನ್ ಬೆಳವಣಿಗೆ ಸಾಧ್ಯ ಆಗೋದು. ಅದರಲ್ಲೂ ನೀರು ಗಾಳಿ ಮಣ್ಣು ಇತ್ಯಾದಿ ವಿಷಯಗಳಲ್ಲಿ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಒಂದು ಜನಾಂಗ ಸಂಸ್ಕೃತಿಯ ಹುಟ್ಟು ಬೆಳವಣಿಗೆಗೆ ಔನ್ನತ್ಯಕ್ಕೆ ಬಹುಮುಖ್ಯ ಆಧಾರವೇ ನೀರು. ಈ ಜಗತ್ತಿನ ಎಲ್ಲ ನಾಗರಿಕತೆಗಳು ಹುಟ್ಟಿ ಬೆಳೆದಿದ್ದೇ ನೀರಿನ ಮೂಲಗಳ ಹತ್ತಿರ ಅನ್ನೋದು ಜಲಮೂಲಗಳ ಪ್ರಾಮುಖ್ಯತೆಯನ್ನು ತಿಳಿಸುತ್ತೆ. ಕೃಷಿ ಕೈಗಾರಿಕೆ ಮನೆ ಬಳಕೆ ಹೀಗೆ ಎಲ್ಲಾ ಕಡೆನೂ ನೀರಿನ ಮಿತವ್ಯಯ ಸಾಧಿಸೋದು ನಮ್ಮ ಆದ್ಯತೆ ಆಗಬೇಕು. ನಮ್ಮ ಮಕ್ಕಳಿಗೂ ಇಂತಹ ವಿಷಯಗಳ ಬಗ್ಗೆ ಚಿಕ್ಕಂದಿನಿಂದಲೇ ಅರಿವು ಮೂಡಿಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯವಸಾಯ ಕ್ಷೇತ್ರಗಳಲ್ಲಿ ನೀರಿನ ಬಳಕೆ ಹೆಚ್ಚು. ಹೀಗಾಗಿ ನಮ್ಮ ಮೇಲೆ ಇದರ ಜವಾಬ್ದಾರಿ ಜಾಸ್ತಿ ಇದೆ. ಅದಕ್ಕಾಗಿ ನೀರಿನ ಸದ್ಬಳಕೆಯಲ್ಲಿ ಇಡೀ ಜಗತ್ತಿಗೆ ಮಾದರಿಯಾಗಿರುವ ಇಸ್ರೋ ತಂತ್ರಜ್ಞಾನವನ್ನು ನಮ್ಮಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ನಾವು ಅಂದ್ರೆ ಎಲ್ಲ ರೈತರು ಯಾವುದಾದರೂ ರೂಪದಲ್ಲಿ ನೀರನ್ನ ಉಳಿಸುವ ಹೊಣೆಗಾರಿಕೆಯನ್ನು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳಿದು ನಿರ್ವಹಿಸಬೇಕು. ಅದಕ್ಕಾಗಿ ಇರುವ ಕೆವಿಕೆಗಳು ತೋಟಗಾರಿಕೆ ಮುಂತಾದ ಅನೇಕ ಇಲಾಖೆಗಳ ಯೋಜನೆಗಳನ್ನ ಸದ್ಬಳಕೆ ಮಾಡಿಕೊಳ್ಬೇಕು. ನಾಳೆ ನಾವೆಲ್ಲ ನಮ್ಮ ಕೃಷಿ ಇಲಾಖೆಗೆ ಹೋಗಿ ಯಾವ್ಯಾವ ಯೋಜನೆಗಳಿವೆ, ಆ ಯೋಜನೆಗಳ ಮಾನದಂಡಗಳೇನು, ರೈತರ ವಂತಿಗೆ ಎಷ್ಟು, ಸರ್ಕಾರದ ಸಹಾಯಧನ ಎಷ್ಟಿದೆ ಇತ್ಯಾದಿ ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡು ಬರೋಣ. ನಾನಂತೂ ಬರ್ತೀನಿ. ನಾನು ನಿಮ್ ಜೊತೆ ಬರ್ತೀನವ. ಯಾಕೆ ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ಮಾಡಿದ್ದೀರಾ? ನೀರುಳಿಸುವ ಮಹತ್ ಕಾರ್ಯಕ್ಕೆ ನಾನು ಮುಂದೆ ಬರ್ತೀನಿ. ಹಾಗಾದ್ರೆ ಸರ್ಕಾರದ ಯೋಜನೆ ಬಳಸೋಣ, ನೀರುಳಿಸುವ ಕೆಲಸದಲ್ಲಿ ತೊಡಗೋಣ. ಇದುವರೆಗೂ ಕೃಷಿಯಲ್ಲಿ ನೀರಿನ ವೈಜ್ಞಾನಿಕ ಬಳಕೆ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಪ್ರೀತಿಯ ಕೇಳುಗರೆ, ಈ ವಾರದ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮವನ್ನ ನೀವು ಕೇಳಿದಿರಿ ಅಂತ ಆದ್ರೆ, ಈ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನ ಪತ್ರದ ಮುಖಾಂತರ ಬರೆದು ನಮಗೆ ಕಳುಹಿಸಿ. ನಿಮ್ಮ ಹೆಸರುಗಳನ್ನ ಮುಂದಿನ ವಾರದ ಸರಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದೀಗ ಜನಪದ ಗೀತೆ. ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ, ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು. ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ, ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು. ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ.

ಅತ್ತಲಿಂದ ನೀನು ಬಂದೆ ಇತ್ತಲಿಂದ ನಾನು ಬಂದೆ ಅತ್ತಲಿಂದ ನೀನು ಬಂದೆ ಇತ್ತಲಿಂದ ನಾನು ಬಂದೆ ನಿನ್ನ ಬಾರಿ ಮುಕ್ತು ತೆಗಿಯೇ ನಿನ್ನ ಬಾರಿ ಮುಕ್ತು ತೆಗಿಯೇ ಮೋರೆಯ ನೋಡೋಣ ಮೋರೆಯ ನೋಡೋಣ ನಡುವಿಗೆ ಬಡ್ಡಣ್ಣ ಮಾಡಿಸಿ ಕೊಡುವೆ ನಡುವಿಗೆ ಬಡ್ಡಣ್ಣ ಮಾಡಿಸಿ ಕೊಡುವೆ ಕಾಲಂದಿಗೆ ಗೆದ್ದೆ ಕಾಲಂದಿಗೆ ಗೆದ್ದೆ ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ ಎಲೆ ಕೆಂಚಿತಾರೆ ನಮ್ಮನೆ ತನಕ ಬಾರೆ ಜನಪದ ಗೀತೆ ಕೇಳಿದಿರಿ. ಈಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಒಣ ಹವೆ ಇತ್ತು. ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ 14.6 ಡಿಗ್ರಿ ಸೆಲ್ಸಿಯಸ್ ವಿಜಯಪುರದಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 27 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸುತ್ತದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಪೇಟೆ ಧಾರಣೆ. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 3129 ರೂಪಾಯಿಗಳಿಂದ ಗರಿಷ್ಠ 6419 ರೂಪಾಯಿಗಳು, ಮೆಕ್ಕೆಜೋಳ 2247 ರೂಪಾಯಿಗಳಿಂದ 2399 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಅಲಸಂದೆ ಕ್ವಿಂಟಲ್ಗೆ ಕನಿಷ್ಠ 7550 ರೂಪಾಯಿಗಳಿಂದ ಗರಿಷ್ಠ 8000 ರೂಪಾಯಿಗಳು, ಸೇಬು ಕ್ವಿಂಟಲ್ಗೆ ಕನಿಷ್ಠ 6500 ರೂಪಾಯಿಗಳಿಂದ ಗರಿಷ್ಠ 7500 ರೂಪಾಯಿಗಳು, ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 3060 ರೂಪಾಯಿಗಳಿಂದ ಗರಿಷ್ಠ 4560 ರೂಪಾಯಿಗಳು, ಕರ್ಬೂಜ ಕ್ವಿಂಟಲ್ಗೆ 2000 ರೂಪಾಯಿಗಳಿಂದ ಗರಿಷ್ಠ 2500 ರೂಪಾಯಿಗಳು, ಮೆಕ್ಕೆಜೋಳ 2000 ರೂಪಾಯಿಗಳಿಂದ ಗರಿಷ್ಠ 2410 ರೂಪಾಯಿಗಳು, ನೀರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 1000 ರೂಪಾಯಿಗಳಿಂದ ಗರಿಷ್ಠ 5000 ರೂಪಾಯಿಗಳು, ಕಿತ್ತಳೆ 3000 ರೂಪಾಯಿಗಳಿಂದ ಗರಿಷ್ಠ 4000 ರೂಪಾಯಿಗಳು, ರಾಗಿ ಕ್ವಿಂಟಲ್ಗೆ 2910 ರೂಪಾಯಿಗಳಿಂದ ಗರಿಷ್ಠ 3316 ರೂಪಾಯಿಗಳು, ಭತ್ತ ಕನಿಷ್ಠ 3000 ರೂಪಾಯಿಗಳಿಂದ ಗರಿಷ್ಠ 4050 ರೂಪಾಯಿಗಳು, ಗೋಧಿ ಕ್ವಿಂಟಲ್ಗೆ 2400 ರೂಪಾಯಿಗಳಿಂದ ಗರಿಷ್ಠ 2400 ರೂಪಾಯಿಗಳು. ಇನ್ನು ಹರಿಹರ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಕ್ವಿಂಟಲ್ಗೆ 2340 ರೂಪಾಯಿಗಳಿಂದ ಗರಿಷ್ಠ 2340 ರೂಪಾಯಿಗಳು, ಹೊನ್ನಾಳಿ ಮಾರುಕಟ್ಟೆಯಲ್ಲಿ ಬದನೆಕಾಯಿ ಕ್ವಿಂಟಲ್ಗೆ 1400 ರೂಪಾಯಿಗಳಿಂದ ಗರಿಷ್ಠ 1600 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 3300 ರೂಪಾಯಿಗಳಿಂದ 3409 ರೂಪಾಯಿಗಳು, ಮೆಕ್ಕೆಜೋಳ 2150 ರೂಪಾಯಿಗಳಿಂದ ಗರಿಷ್ಠ 2380 ರೂಪಾಯಿಗಳು. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಕ್ವಿಂಟಲ್